ಕೇಳುಗರೆ, ಇದೇ ತಿಂಗಳ ಸೆಪ್ಟೆಂಬರ್ 10ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477 ಮತ್ತೊಂದು ಸಂಖ್ಯೆ 2237047488 2237047488 STD ಕೋಡ್ 080. ಕೇಳಿ, ಇದೇ ತಿಂಗಳ ಸೆಪ್ಟೆಂಬರ್ 10ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಗ್ರಾಮಾಂತರಂಗದಲ್ಲಿ ಮೊದಲಿಗೆ ಕೃಷಿ ಅನುಭವಗಳ ಬಗ್ಗೆ ಶ್ರೀ ಗಂಗಪ್ಪ ಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿ ಕೃಷಿ ಗೀತೆಗಳು ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಗ್ರಾಮಾಂತರಂಗದಲ್ಲಿ ಮೂಡಿಬರಲಿವೆ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವಗಳ ಬಗ್ಗೆ ಶ್ರೀ ಗಂಗಪ್ಪ ಹಳ್ಳಿ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ಹೊಲದಲ್ಲಿ ಏನು ಮಾಡಕತ್ತಿರಲ್ಲ, ಕೆಲಸ ಏನು ಮಾಡ್ತಿದ್ರಿ ಬೆಳಗ್ಗೆಯಿಂದ? ಏನು ಮಾಡಿದ್ರಿ? ಮೆಕ್ಕೆಜೋಳದಲ್ಲಿ ಅರ್ಗಕ್ಕದ್ದೀವಿ ಸರ್. ಹ್ಞೂ, ಮೆಕ್ಕೆಜೋಳದಲ್ಲಿ ಅರ್ಗಕ್ಕೆತ್ತಿ ಈಗ ಮೆಕ್ಕೆಜೋಳ ಅರ್ಗತಾ ಇದ್ದೀರಿ ಈಗ? ಅರ್ಗತಾ ಇದ್ದೀವಿ ಸರ್. ಹ್ಞೂ, ಎಷ್ಟು ಎಕರೆ ಬಿತ್ತಿದ್ರಿ? 3 ಎಕರೆ ಐತೆ ಸರ್. ನಿಮ್ಮ ಹೆಸರು ಏನ್ರಿ? ಗಂಗಪ್ಪ ಸರ್. ಗಂಗಪ್ಪ ಅವರು? ನಿಮ್ಮ ಸ್ವಂತ ಊರು? ಚಿಲಕಮುಖಿ ಸರ್. ಗಂಗಪ್ಪ ಅವ್ರದ್ದು ಚಿಲಕಮುಖಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಕೊಪ್ಪಳ ತಾಲೂಕು. ವ್ಯವಸಾಯ ನಿಮ್ಮ ಜೀವನ? ವ್ಯವಸಾಯನೇ ನಮ್ಮ ಜೀವನ ಸರ್. ನಿಮ್ಮ ಕುಟುಂಬಕ್ಕೆ ಅದೇ ಆಧಾರ? ಅದೇ ಆಧಾರ ಸರ್. ಈಗ ಎಷ್ಟು ಎಕರೆ ಹಾಕಿರಿ ಇದು ಮೆಕ್ಕೆಜೋಳ? ಮೆಕ್ಕೆಜೋಳ ಒಂದು 3 ಎಕರೆ ಹಾಕಿನಿ ಸರ್. ಈಗ ಅರ್ಗ್ತಾ ಇದ್ದೀರಲ್ಲ? ಅರ್ಗಕತ್ತೀವಿ ಸರ್. ಅರ್ಗದ ಯಾಕೆ ಇದು ಕಳೆ ಬರಬಾರ್ದು ಸರ್? ಕಳೆ ಇನ್ನೊಂದು ಸರ ಬಿಗಿ ಆಗಿಬಿಟ್ಟ ಸರ್ ಮಳೆ ಹೋಗಿ. ಹಾಂ ಹಾಂ ಹಾಂ. ಅದನ್ನು ಆರಿಗೆ ನಾವು ಮದುವೆ ಇಟ್ಕೊಂಡ್ರೆ 4 ದಿವಸ ಮೆತ್ತಗಿರ್ತ ಸರ್ ಭೂಮಿ. ಬೆಳೆ ಏನಾಗಲ್ಲ ಸರ್? ಬೆಳೆ ಏನಾಗಲ್ಲ, ಬಾಡ್ ಬರಲ್ಲ ಸರ್. ಬಾಡ್ ಬರೋದಿಲ್ಲ, ಅದಕ್ಕಾಗಿ ಅರ್ಗಕತ್ತೀವಿ ಸರ್. ಅರ್ಗ್ತಾ ಇದ್ರಿ ಈಗ? ಈಗ ಮಳೆ ಹೇಗಾಯ್ತು ನಿಮ್ಗೆ ಮುಂಗಾರು? ಮುಂಗಾರು ಕಡಿಮೆ ಸರ. ಕಡಿಮೆ ಆಯ್ತಾ ಈ ಸಲ? ಕಡಿಮೆ ಸರ. ಏನಾದ್ರೂ ಭಯ ಆಗ್ತಿದ್ಯಾ ನೀರು? ನೀರನ್ನು ಕಡಿಮೆ ಆಗ್ಯದ ಸರ್. ಬೋರ್ವೆಲ್ ಒಳಗ ಈಗ ಇದು ಮೆಕ್ಕೆಜೋಳಕ್ಕೆ ಸಮಸ್ಯೆ ಆಗಲ್ವಾ? ಸಮಸ್ಯೆ ಆಗುತ್ತೆ ಸರ. ಹ್ಮ್, ಹೆಂಗ್ ಸಮಸ್ಯೆ ಆಗುತ್ತೆ ಸರ್? ಮಳೆ ಆದಲ್ಲ ಮೆಕ್ಕೆಜೋಳ ಬಂದೋಬಸ್ತ್ ಆಗುತ್ತೆ ಸರ್. ಅದು ಬೆಳೆ ಜಾಸ್ತಿ ಬರುತ್ತೆ ಸರ್. ಮಳೆ ಇಲ್ಲ ಅಂದಾಗ ಕಡಿಮೆ ಆಗುತ್ತೆ ಸರ್. ಈಗ ಅರಗಿ ಸ್ವಲ್ಪ ಭೂಮಿ ತಂಪು ಇಟ್ಕೋಬೇಕು. ತಂಪು ಇಟ್ಕೊಂಡ್ರೆ ಸರ್ ಇನ್ನ 4 ದಿವಸ ತಡೆದ್ರು ನಾವು ನೀರು ಆಯ್ಸ್ಕೊಳಕ್ ನಡೀತೀವಿ ಸರ್. ಈಗ ಬೋರ್ ಹಾಕ್ಸಿರ ನೀವು? ಹ್ಞೂ ಸರ್, ಬೋರ್ವೆಲ್ ಹಚ್ಚಿ. ಬೋರ್ ನೀರು ಸಾಕಾಗ್ತದೆ? ಸಾಕಾಗಲ್ಲ ಸರ, ಕಟ್ಟಿದ ನೀರು ಆಗಲ್ಲ ಸರ. ಸುಮ್ಮನೆ ಅಷ್ಟು ಕಷ್ಟ 4 ದಿವ್ಸಕ್ಕೆ ಜೀವ ಹಿಡ್ದಿರ್ತ ಸರ. ಹಿಂಗ್ ಬಾಡಕ ಹಿಂಗ ನೆಟ್ಗ. ಈಗ ಅರ್ಗ ಕೆಲಸ ಮಾಡ್ತಾ ಇದ್ರಲ್ಲ, ಇವತ್ತು ನೀವು ಒಂದೇ ಮಾಡ್ತೀರಾ ಅಥವಾ ಆಳುಗಳು ಬೇಕಾ ನಿಮ್ಗೆ? ಆಳುಗಳು ಬೇಕು ಸರ್. ಒಬ್ಬರ ಕಡೆಯಿಂದ ಆಗಲ್ಲ ಸರ್. ಆಳುಗಳು ಹಚ್ಚಿದಿರಿ? ಆಳುಗಳು ಬೇಕು ಸರ್, ಒಬ್ರು ಲೇಬರ್ ಬೇಕೇ ಬೇಕು ಸರ್. ಬೇಕೇ ಬೇಕು ಬೇಕು ಸರ್. ಈಗ ಗಂಗಪ್ಪ ಅವರು ಕೃಷಿಕರು, ಕೃಷಿಯಿಂದನೇ ಜೀವನ ನಡೀತಾ ಇದೆ. ಎಷ್ಟು ಎಕರೆ ಭೂಮಿ ಇದೆ? ಭೂಮಿ ಸರ 6 ಎಕರೆ ಇತ್ತು ಸರ್. 6 ಎಕರೆ ಇದೆ. ಏನೇನು ಬೆಳಿತೀರಿ 6 ಎಕರೆಯಲ್ಲಿ? 6 ಎಕರೆಯಲ್ಲಿ ನಾವು ಜೋಳ ಬೆಳಿತೀವಿ, ಸಜ್ಜಿ ಬೆಳಿತೀವಿ, ಇನ್ನೊಂದು ಆರ್ಕ ಬೆಳಿತೀವಿ. ಆರ್ಕ ಬೆಳಿತೀರಿ? ಬೆಳಿತೀವಿ. ಸಿರಿಧಾನ್ಯಗಳಲ್ಲಿ ಅದು ಒಂದು. ಆರ್ಕ ಬೆಳಿತೀವಿ, ನವಣಿ ಬೆಳಿತೀವಿ ಸರ. ನವಣಿ, ಆರ್ಕ, ಮತ್ ಭತ್ತ ಇಟ್ಟು ನಮ್ಗೆ ತಿನ್ನಕ್ ಬೇಕಾದಷ್ಟು ಬೆಳ್ಕೊಂತೀವಿ ಸರ್. ಬೆಳ್ಕೊಳ್ತೀರಿ? ನವಣಿ, ಆರ್ಕ ಇವು ನಿಮಗಾಗಿನ? ನಮ್ಗಾಗಿನ ಸರ. ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ಇಟ್ಕೊಂಡು ಸರ್, ಆಗ್ಲಾರ್ದ ಮಾರ್ಕೆಟಿಂಗ್ ಸರ್. ಆರ್ಕದಲ್ಲಿ ಏನೇನು ಅಡುಗೆ ಮಾಡ್ತೀರಾ? ಅನ್ನ ಒಂದೇನಾ ಅಥವಾ ಬೇರೆ ಏನಾರು ಮಾಡ್ಲಿಕ್ಕೆ ಬರ್ತಾರೆ? ಬೇರೆ ಏನು ಮಾಡಲ್ಲ ಸರ್, ನಮ್ಮ ಕಡೆ ಇಲ್ರಿ ಸರ್. ಅದು ಅನ್ನ ಒಂದ ಸರ, ಬೇರೆ ಪದಾರ್ಥ ಮಾಡ್ತಾರೆ ಸರ್. ನಮ್ಗಿಲ್ರಿ, ಬರೀ ಅನ್ನ ಮಾಡ್ಕೊಂಡು ಊಟ ಮಾಡೋ ಸರ್. ಈಗ ಭತ್ತದ ಅಕ್ಕಿ ಅನ್ನ ಆದರೆ ಅದಕ್ಕೆ ಬೇಕಾದಂಥ ಜೋಡಿ ಏನಾದರೂ ಮಾಡ್ಕೊಳ್ತೀರಿ? ಆರ್ಕ ಅನ್ನಕ್ಕೆ ಯಾವುದು ಸರಿಯಾದ ಪದಾರ್ಥ? ಆರ್ಕ ಏನು ಬೇಕು ಸರ್? ಹೈನುಗಾರಿಕೆ ಬೇಕು ಸರ್, ಹಾಲು ಮೊಸರು ಮಜ್ಜಿಗೆ ಅದರಿಂದ ಅದು ಇದ್ರೆ ಟೇಸ್ಟ್ ಸರ್, ಟೇಸ್ಟ್ ಇರ್ತದೆ. ಸಾರಿಗಿಂತ ಇವಟ್ಟ ಹೈನ ಇತ್ತಂದ್ರ ಬರಬರಿ ಸರ್ ಆರ್ಕ್ ನನ್ಗೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಆರ್ಕದ ಅನ್ನ, ನವಣಿ ಅನ್ನ, ಸಜ್ಜಿ ಸಜ್ಜಿ ಇವತ್ತಿಗೂ ನಿಮ್ಗೆ ಊಟಕ್ಕೆ ಬಳಕೆ ಮಾಡ್ತಾರೆ? ಒಪ್ಪತ್ತರ ಬೇಕು ಸರ. ಹೌದಾ? ಬೆಳಗ್ಗೆ ಒಪ್ಪತ್ತರ ಬೇಕು ಸರ್, ನೈಟ್ ಅಕ್ಕಿ ಅನ್ನ ಮಾಡ್ತೀವಿ ಸರ್. ಓ ಹಾಗೆ. ಎಲ್ಲರೂ ಊಟ ಮಾಡ್ತಾರೆ ನಿಮ್ಮ ಮನೇಲಿ ಆರ್ಕದ್ದು? ಪ್ರತಿಯೊಬ್ಬರು ಊಟ ಮಾಡ್ತೀವಿ ಸರ್. ನಾಲ್ಕು ಮಂದಿ ಇದೆ ಸರ್, ಇಬ್ಬರು ಮಕ್ಕಳು, ಒಬ್ಬರು ಗಂಡ ಹೆಂಡತಿ. ನಾಲ್ಕು ಜನ, ನಾಲ್ಕು ಜನಕ್ಕೆ ಅಷ್ಟು ಮಾಡಿರ್ತೀವಿ ಸರ್. ಮಕ್ಕಳಿಗೆಲ್ಲ ಇದ್ರ ಊಟ ರುಚಿಸುತ್ತೆ? ಊಟ ಮತ್ತು ರುಚಿ ಅನ್ಸಲ್ರಿ, ಒಬ್ಬ ಹಿರಿಯ ಮಗ ಅದನ್ ರೀ, ರುಚಿ ಅನ್ಸಲ್ಲ, ಬಿಡುಗಡೆ ಇಲ್ಲ, ಬಟ್ ಬೇರೆ ಮಾಡಿರಲ್ಲ ಸರ್. ಉಣ್ಲೇಬೇಕು, ಉಣ್ಲೇಬೇಕಾಗುತ್ತೆ ಸರ್. ಈಗಿನ ತಲೆಮಾರಿನ ಮಕ್ಕಳಿಗೆ ನವಣಿ ಅನ್ನ ಆರ್ಕ ಅಂದ್ರೆ ಇನ್ನೊಂದ್ ಸ್ವಲ್ಪ ಗದ್ದೆನ್ನ, ಈಗೇನು ಸೋನಾ ಇವೆಲ್ಲ ಬಂದವ್ರಿ, ಅಂತದ ಮಾಡಿಬಿಟ್ರೆ ಜಾಸ್ತಿ ತಗೊಂತಿರ್ತಾರೆ, ಜಾಸ್ತಿ ಉಣ್ತಾರೆ. ಇದಾದ್ರೆ ಕಡಿಮೆ ಉಂಟು, ಕಡಿಮೆ ಉಂಟು ಸರ್. ಸರಿ, ಇದು ಒಳ್ಳೆಯದು, ಇದನ್ನ ತಿಂದ್ರೇನೆ ಆರೋಗ್ಯವಾಗಿರ್ತೀರಿ ಅಂತ ಅವ್ರಿಗೆ ತಿಳಿಸಿ ಹೇಳ್ತೀರಾ? ತಿಳಿಸಿ ಹೇಳೋದನ್ ಸರ್, ಮಾಡ್ಲೇಬೇಕು, ಒಪ್ಪತ್ತು ಊಟ ಮಾಡ್ಲೇಬೇಕು ಅವ್ರು, ಅದನ್ನ ಬಿಟ್ಟು ಬೇರೆ ಇಲ್ಲ ಸರ್. ಬಲವಂತದಿಂದ ಇದು ಮಾಡೇ ಮಾಡಿಸ್ತೀರಿ? ಮಾಡೇ ಮಾಡ್ಬೇಕು ಸರ್ ಅವರು. ಹಾಗಾಗಿ ಸ್ವಲ್ಪ ಸಿರಿಧಾನ್ಯಗಳ ಬಳಕೆ, ಎನಿ ಟೈಮ್ ಬೇಕು ಸರ್, ಬೇಕೇ ಬೇಕು ಬೇಕು ಸರ್. ಎಂದೊಂದ್ ದಿವಸ ಗ್ಯಾಪ್ ಆಗ್ತಾರ, ಹಬ್ಬ ಹುಣ್ಣಿ ವಿಧಿ ಏನಾರ ಬರ್ತಾವಲ್ರಿ, ಅಂತ ದಿವಸ ಅಷ್ಟೇ ಗ್ಯಾಪ್ ರೀ ಅದು. ಪ್ರತಿ ದಿವಸನೂ ಇರುತ್ತೆ ಸರ್, ಅದು ಇರಲಿಲ್ಲಂದ್ರೆ ನಮ್ ಜೋಳ ಉಚ್ಚಾಡ್ದು ಸೊಂಟಿ ಮಾಡಿರ್ತಾವಲ್ ಸರ್. ಸೊಂಟಿನ ಬಳಕೆ ಇದೆ, ಸೊಂಟಿನ ಬಳಕೆ ಇರ್ತಾವ ಸರ್. ಸೊಂಟಿಗೆ ಏನು ಪದಾರ್ಥ ಸೂಕ್ತ? ಸೊಂಟಿಗೆ ಏನೇನು ಬರುತ್ತೆ ಸರ್, ಸಾರ್ ಮೇಂಟೈನ್ ಆಗ್ತದೆ, ಎರಡೂ ನಡೀತದೆ ಸರ್. ಒಬ್ಬ ರೈತರಂದ್ಮೇಲೆ ಕೃಷಿಗೆ ದನಕರುಗಳು ಬೇಕೇ ಬೇಕು, ಬೇಕು ಸರ್. ಎತ್ತುಗಳು ಬೇಕು, ಎತ್ತುಗಳು ಬೇಕು, ಆಕಳು ಬೇಕು. ನಾವು ಅಷ್ಟು ಮಾಡಿದ್ರೆ ಒಂದು ಎರಡು ಮೇಕೆನ ಬೇಕಾಗುತ್ತೆ ಸರ್. ಪತ್ತು ಈಗ ಏನಿಲ್ದಾಗ ಚಾಪುರ್ ತರ ಬೇಕಲ್ರ ನಮ್ಗೆ, ಒಂದೆರಡು ಆರ್ಡರ ಇರ್ಬೇಕ್ರಿ ಸರ್ ನಮ್ಮ ಮನ್ಯಾಗ. ಆಡಿನ ಹಾಲಿನ ಚಾ ಕುಡಿತೀರಿ? ನೋಡ್ರಿ ಸರ್, ಟೇಸ್ಟ್ ಇರ್ತದ? ಟೇಸ್ಟ್ ಮುಂದಾಗುತ್ತೆ ಸರ್, ಇದು ಆಕಳು ಎಮ್ಮೆ ಹಾಲಿಗಿಂತ ಆಡಿನ ಹಾಲು ಮುಂದಾಗುತ್ತೆ ಸರ್. ಚಾಕೆ ಚಾಕ್ ಸರ್. ಓಹೋಹೋ, ಸೊ ಇದು ನಿಮ್ಮ ಮನೆಯ ಒಂದು ಆಹಾರದ ಪದ್ಧತಿ ಸರ್. ಸರಿ, ಈಗ ನೀವು ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಯಾವಾಗಿನಿಂದ ಸರ್? ನಮ್ದು 19ನೇ ವಯಸ್ಸಿನಿಂದ ಕೃಷಿಯಲ್ಲಿ ತೊಡಗಿದ್ದೆ ಸರ್. ಓದಿದ್ರಿ ನೀವು? ಓದ ಅಷ್ಟು ಕಟ್ಟ ಸರ್, 5ನೇ ಪಾಸ್ ಆಗಿ 6ನೇ ಹೋಗಿಲ್ಲ ಸರ್. ನಾವು ಹೋಗ್ಲಿಲ್ಲ ಸರ್. ಅವಾಗ್ಲಿಂದನೂ ಸ್ವಲ್ಪ ದಿವಸ ಫಸ್ಟ್ ನಾವು ಆಡ್ಕಾದೀವಿ ಸರ್. ಗುಡ್ಡ ಗುಡ್ಡ ತಿರುಗಾಡಿ ಆಡ್ಕಾದೀವಿ ಸರ್. ಜಾಸ್ತಿ ಇದ್ವಾ ಹಿಂಗೆ? ಒಂದು 40 ಆಡಿದ್ವಿ ಸರ್. ಕುರಿ ಸಾಕಾಣಿಕೆ ಇತ್ತು ನಿಮಗೆ? ಮಾಡ್ಲಿತ್ತು ಸರ್. ಅದು ಇತ್ತೀಚೆಗೆ ಏನಾಗಕತ್ತಿ, ನಮ್ಗೆ ಹೊಲ್ದಾಗ ಮಾಡೋರಿಲ್ದಾಗ ಆತ್ರಿ ಕೆಲ್ಸನ, ನಮ್ಮ ಅಪ್ಪಾರ ಕಡೆ ಮಾಡೋದಾಗಲಾರ್ದ ನಾವು ಇದು. ನಿಮ್ಮ ತಂದೆಯವ್ರು ಇದ್ದಾರೆ? ತಂದೆಯವ್ರು ತೀರ್ಕೊಂಡು ತೀರ್ಕೊಂಡು. ಈಗ ನಿಮ್ಮ ಕುಟುಂಬದಲ್ಲಿ ನೀವು, ನಿಮ್ಮ ಪತ್ನಿ, ಇಬ್ರು ಮಕ್ಕಳು? ಇಬ್ರು ಮಕ್ಕಳು. ಗಂಡ್ಮಕ್ಳ? ಇಬ್ರು ಗಂಡ್ಮಕ್ಳು. ಇಬ್ರು ಗಂಡ್ಮಕ್ಳು ಇದ್ದಾರೆ. ಸರಿ, ಆ ಕಾರಣಕ್ಕಾಗಿ ನೀವು ಆಡಿನ ಸಾಕಾಣಿಕೆ ಕಡಿಮೆ ಮಾಡ್ಕೊಂಡು? ಕಡಿಮೆ ಮಾಡಿ. ಈಗಲೂ ಇದಾವ? ಎಷ್ಟಿದಾವೆ? ಈಗ ಎರಡು ಅದಾವ ಸರ್. ಎರಡಿದಾವೆ? ಎರಡು ಅದಾವ ಸರ್. ಒಂದು ಹೋಯ್ತಂದ್ರ ಒಂದ್ ಇರ್ತದ ಸರ್, ಹಿಂಡಿ ಕಣಕ್ ಮನೆಗೆ ಬಗನ ಆಕಳ ಹಿಂಡ್ಲಿಲ್ಲ ಅಂದ್ರ ಒಂದ್ ಹೋತಂದ್ರ ಒಂದ್ ತಂದ್ ಇರ್ತೀನಿ ಸರ್ ಮನೆಗೆ. ಆಕಳು ಇದೆ? ಆಕಳು ಇದಾವ ಸರ್. ಆಕಳ ಇದಾವ ಅಂದ್ರೆ ಜಾಸ್ತಿ ಇದಾವೆ? ಎರಡಿದಾವೆ. ಅವು ಯಾವ ತಳಿ? ಈಗೇನು ಡೈರಿಗೆ ಬೇಕಾಗುವಂತ ಹಾಲು ಕೊಡುವಂತ ಆಕಳುಗಳು? ಹಾಲು ಕೊಡುವಂತ ಆಕಳುಗಳು ಸರ್. ಗೀರ್ ತಳಿನ ಅದಾವ ಸರ್? ಗೀರ್ ತಳಿ ಇದಾವೆ. ಎಷ್ಟು ಹಾಲು ಕೊಡ್ತವೆ? ಒಂದು ಟೈಮ್ ಸರ್ 5 ತಿಂಗಳ 10 ಲೀಟರ್ ಕೊಡುತ್ತೆ ಸರ್ ಒಂದು ಆಕಳು. ಓಹೋಹೋ. 5 ತಿಂಗಳ ಕಡಿಮೆ ಕೆಂತ ಬರುತ್ತೆ ಸರ್? ಪ್ರತಿ ದಿನ 10 ಲೀಟರ್ ಕೊಡುತ್ತೆ? ಬೆಳಗ್ಗೆ 10, ಸಾಯಂಕಾಲ 10. ಓ, ದಿನಕ್ಕೆ 20 ಲೀಟರ್? 20 ಲೀಟರ್ ಸರ್. ಎಲ್ಲಿ ಮಾರ್ತೀರಿ ಇವನ್ನ? ಇಲ್ಲೇ ಊರಾಗ ಕೇಂದ್ರ ಐತೆ ಸರ್. ಚಿಲ್ಕಮಕ್ಕಳಿಗೆ ಕೇಂದ್ರ ಐತೆ? ಕೇಂದ್ರ ಇದೆ, ಹಾಲು ಖರೀದಿಸೋ ಕೇಂದ್ರ ಇದೆ, ಕೇಂದ್ರ ಐತೆ, ಅಲ್ಲೇ ಹೋಗ್ತೀವಿ, ಅಲ್ಲೇ ಹೋಗ್ತೀವಿ. ಈಗ ಸರಿ, ಹೈನುಗಾರಿಕೆಯ ಡೈರಿಯೊಂದಿಗೆ ನೀವು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ರಿ, ಸಂಪರ್ಕದಲ್ಲಿ ಇದ್ರಿ, ಎರಡು ಆಕಳುಗಳು ಸಾಕಿದ್ದೀರಿ. ಸೊ ನೀವು ಹಾಲು ಉತ್ಪಾದಕರ ಒಬ್ಬ ಸದಸ್ಯರು ಕೂಡ? ಹೌದು ಸರ್. ಹೌದಾ? ಡೈರಿಯಿಂದ ನಿಮಗೆ ಯಾವ ರೀತಿಯ ಅನುಕೂಲಗಳಿದಾವೆ? ಏನೇನು ಕೊಡ್ತಾರೆ ಅವರು? ಏನ್ ಕೊಡ ಸರ್? ಅವ್ರು ಕೊಡ್ತಕ್ಕಂಥ ಫುಡ್ ಬರ್ತ ಸರ್, ಅವ್ರು ತಮ್ಮ ಪೇಮೆಂಟ್ ರೂಪದಲ್ಲಿ ಕೊಡ್ತಾರೆ ಸರ್. ನಮಗೆ ಸಾಯದಾರ ಅಂತೂ ನಮ್ಮ ಅಕೌಂಟಿಗೆ ಬಂದ ಬರ್ತಲ್ಲ ಸರ್, ಅವ್ರ ಕಡೆಯಿಂದ ಏನು ನಮ್ಗೆ ತೊಂದರೆ ಇಲ್ಲ ಸರ್. ಈಗ ನೀವು ಇವತ್ತು ಬೆಳಗ್ಗೆ ಹೋಗಿ 20 ಲೀಟರ್ ಹಾಲು ಹಾಕಿದ್ರಿ, ಸಂಜೆ ಹೋಗಿ 20 ಲೀಟರ್ ಹಾಲು ಹಾಕಿದ್ರಿ, ಪೇಮೆಂಟ್ ದಿನ ದಿನ ಆಗುತ್ತಾ? ಎಲ್ಲ ಸರ್, ತಿಂಗಳಿಗೆ ಆಗುತ್ತೆ ಸರ್ ಅದು ಪೇಮೆಂಟ್. ತಿಂಗಳಿಗೆ ಒಮ್ಮೆ ಆಗುತ್ತೆ? ತಿಂಗಳಿಗೆ ಒಂದ್ಸಲ ಆಗ್ತದೆ. ನಿಮ್ ಖಾತೆಗೆ ಬಂದ್ಬಿಡುತ್ತೆ? ಖಾತೆಗೆ ಜಮಾ ಆಗುತ್ತೆ ಸರ್. ಜಮಾ ಆಗಿಬಿಡುತ್ತೆ. ಸರಿ, ಪೇಮೆಂಟ್ ನಲ್ಲಿ ಏನು ಕೊರತೆ ಆಗೋದಿಲ್ಲ? ಏನಿಲ್ಲ ಸರ್, ಸಮಸ್ಯೆ ಏನಾಗಲ್ಲ, ಸಮಸ್ಯೆ ಯಾವ್ದು ಇಲ್ಲ ಸರ್. ನಮ್ಮ ಅಕೌಂಟಿಗೆ ಜಮಾ ಆಗ್ಬಿಡುತ್ತೆ ಸರ್. ಜಮಾ ಆಗ್ಬಿಡುತ್ತೆ. ಈಗ ನಿಮ್ಗೆ ಹೈನುಗಾರಿಕೆಯಿಂದನೇ ಎಷ್ಟು ಆದಾಯ ಇದೆ ತಿಂಗಳ? ಹೈನುಗಾರಿಕೆಯಿಂದ ಸರ್ ಎಲ್ಲಾದ್ರೂ ತೆಗೆದು ಎರಡು ಆಕಳೆ ಹಿಂಡ ಕಚ್ಚಿಟ್ಟಂದ್ರ 3000 ರೂಪಾಯಿ ಅಂತ ಆಗುತ್ತೆ ನೋಡ್ರಿ. ಅದ್ರದ್ದು ಎಲ್ಲ ಫುಡ್ ಗಿಡ್ ಎಲ್ಲ ತೆಗೆದು ಹಾಕಿದ್ರು 3000 ರೂಪಾಯಿ ಆದಾಯ ಗಳಿಸ್ಬೋದು ಒಬ್ಬರಿಂದ. ಒಂದು ಎರಡು ಆಕಳ ಕಟ್ಟಿಕೊಂಡವ ಎಷ್ಟು ದಿನಕ್ಕೆ? ಒಂದು ತಿಂಗಳಿಗೆ ಸರ್. 3000? 3000 ಗಳಿಸ್ಬೋದು ಸರ್. ಅಷ್ಟೇನಾ? ಅಷ್ಟೇ ಸರ್. ಎಲ್ಲ ಖರ್ಚು ಮತ್ತದ್ರು. ಈಗ ನಾವು ಒಂದು ತಿಂಗಳಿಗೆ ಎಷ್ಟು ಹೋಗ್ತಾರೆ ಆಕಳಕ್ಕೆ ಫುಡ್ ಅಂತ ಅವ್ರ ಕಡೆಯಿಂದ ತೊಗೊಂಡಿರ್ತಾವಲ್ ಸರ್, ಮತ್ತೆ ಅದಕ್ಕೆ ಬೇಕಾದ ಸಜ್ಜಿ ತೌಡು ಇಟ್ಟು ತಗೊಂಡಿರ್ತಾವಲ್ ಸರ್, ಎಲ್ಲ ಖರ್ಚು ಐತೆ ಸರ್. ಅದರಿಂದ ಒಂದು 6,000 ರೂಪಾಯಿ ಬಂಡವಾಳ ಇತ್ತಂದ್ರೆ 3,000 ಖರ್ಚು ಐತೆ ಸರ್ ಅದು. ಈಗ 20 ಲೀಟರ್ ಹಾಲು ಕೊಡ್ತದೆ ನಿಮ್ಮ ಎರಡು ಆಕಳುಗಳು ಸೇರಿ, ಹೌದಾ? ಒಂದು ಲೀಟರ್ ಎಷ್ಟು ಸರ್? ಒಂದೇ ಟೈಮ್ಗೆ ಎರಡು ಇಲ್ಲಲ್ಲ ಸರ್, ಒಂದು ದಿನಕ್ಕೆ. ದಿನಕ್ಕೆ ಈಗ ಯಾವ್ರೇಜ್ ಒಂದು ದಿನಕ್ಕೆ ನಿಮ್ಮ ಮನೇಲಿ ಹಾಲು ಉತ್ಪಾದನೆ ಎಷ್ಟಾಗ್ತದೆ ಈಗ? ಒಂದು ದಿನಕ್ಕೆ 20 ಲೀಟರ್ ಆಗ್ತ ಅನ್ಕೊಳ್ರಿ, 4 ಲೀಟರ್ ತೆಗೆದ್ಬಿಟ್ರೆ 16 ಲೀಟರ್ ಅಂತೂ ಹೋಗುತ್ತೆ ಸರ್. 4 ಲೀಟರ್ ಆಗಿ ತೆಗಿಬೇಕು ಮನೆಗೆ ಸರ್, ಮನೆಗೆ ಬೇಕು. ಹಾಂ ಸರ್, 16 ಲೀಟರ್ ಹಾಲು ಮಾರ್ತೀರಿ, ರೇಟ್ ಏನಿದೆ? ಅದು 25 ರಿಂದ ಹೆಚ್ಚು ಕಡಿಮೆ ಸರ್, ಒಂದೊಂದು ದಿವಸ ಒಂದೇ ರೇಟ್ ಆಗಲ್ಲ ಸರ್. ಯಾಕೆ ಹಂಗೆ? ಅದು ಡಿಗ್ರಿ ಹಂಗೆ ಬರುತ್ತೆ ಹಂಗೆ ಸರ. ಹೌದಾ? ಡಿಗ್ರಿ ಒಂದು ದಿವಸ ಕಡಿಮೆನೂ ಬರುತ್ತೆ, ಒಂದೊಂದು ದಿವಸ ಏರಿನೂ ಇರುತ್ತೆ ಸರ್. ಅದು ಕಡಿಮೆ ಯಾಕಾಗ್ತದೆ? ಕಡಿಮೆ ಅಂದ್ರೆ ಮೇವು ಅವತ್ತು ಸರಿಯಾದ ರೀತಿಲಿದ್ದ ಅದಕ್ಕೆ ಸಿಕ್ಕಿರಲ್ಲ ಅಂದ್ರೆ ಒಂದ್ ದಿವಸ ಡಿಗ್ರಿ ಕಡಿಮೆ ಆಗ್ಬಿಡ್ತು ಸರ್. 28 ಬಂದ್ರ 4 ರೂಪಾಯಿ ಜಾಸ್ತಿ ಸಿಗುತ್ತೆ ಸರ್. 25 ಒಳಗೆ ಬಂದ್ಬಿಡಿದ್ರೆ ಕಡಿಮೆ ಆಗ್ಬಿಡ್ತು ಸರ್. ಯಾವ್ರೇಜ್ 25 ಸಿಗುತ್ತೆ ಅಂತ ಇಟ್ಕೊಳ್ಳಿ. ಯಾವ್ರೇಜ್ ದಿನಕ್ಕೆ 400 ರೂಪಾಯಿ, 400 ರೂಪಾಯಿ ಒಂದು ದಿನಕ್ಕೆ ನಿಮಗೆ ಸಿಗ್ತದೆ. ಹಾಗೆ 10 ದಿನಕ್ಕಾದ್ರೆ 4,000, ಹೌದಾ? ಹಾಗೆ ತಿಂಗಳಿಗೆ 12,000, 12,000 ಆಗ್ತದೆ. ನಿಮ್ಗೆ ಬೇರೆ ಬೇರೆ ಖರ್ಚುಗಳೆಲ್ಲ ತೆಗೆದ್ರೆ ಒಂದು ಆದಾಯ 3 ರಿಂದ 4 ಸಾವಿರ ರೂಪಾಯಿ ನಿವ್ವಳ ಲಾಭ ಸರ್. ನಿವ್ವಳ ಲಾಭ ಸರ್. ತಿಂಗಳ ಆದಾಯ ಇದು ಕಡಿಮೆ ಅನ್ಸಲಿಲ್ಲ ನಿಮ್ಗೆ? ಮತ್ತೆ ಅದ ಒಂದೇ ಅಲ್ಲ ಸರ್, ನಮ್ದು ಇನ್ನೊಂದು ಕೃಷಿ ಬೇರೆ ಕೆಲಸ ಮಾಡ್ತಿರ್ತು ಹತ್ರ. ಇದು ಒಂದ್ರ ಮೇಲೆ ನಾವು ಮಾಡ್ಬೇಕಂದ್ರೆ ಇನ್ನಿಷ್ಟು ಮಾಡ್ಕೋಬೇಕು. ಅದನ್ನ ಹೈನುಗಾರಿಕೆನ ನಾವು ಜಾಸ್ತಿ ಆಕಳುಗಳನ್ನು ಸಾಕೊಂಡು ಆಕಳು ಕೊಟ್ಟಿಗೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಅದಕ್ಕೆಲ್ಲ ಸಿಸ್ಟಮ್ ಮಟ್ಟಕ್ಕೆ ಮಾಡ್ಕೋಬೇಕು ಸರ್. ನಾವು ನಮ್ದೇನು ಇಲ್ಲ ಸರ್, ಈಗ ಅಷ್ಟು ಕಷ್ಟ ಇದೆಲ್ಲ. ಅದ್ರಾಗ ನಮ್ದು ಎರಡು ಎತ್ತಿನ ಜೋಡಿ, ಎರಡು ದನ ಮೇಲೆ. ಇದು ಉಪ ಉತ್ಪನ್ನ ಇದ್ದಂಗೆ. ಹ್ಞೂ ಸರ್. ಅದಕ್ಕೋಸ್ಕರ ನಿಂತರೆ ಅದು ಮನುಷ್ಯನಿಗೆ ಆಗಲ್ಲ ಸರ್. ನೋಡಿ, ಈ ಎರಡು ಆಕಳುಗಳಿಗೆ ಮೇವು ಬೇಕು. ಬೇಕು ಸರ್. ಅದಕ್ಕೆ ಪ್ರತ್ಯೇಕವಾಗಿ ಬೆಳ್ಕೊಳ್ತೀರ ಹೇಗೆ? ಪ್ರತ್ಯೇಕ ಬೆಳಕಂತೂ ಸರ, ಮತ್ತೆ ನಮ್ಮ ಹೊಲದಲ್ಲಿ ಬೆಳೆದಿದ್ದು ಅನ್ನ ಸ್ವೀಕರಿಸಿ ಇಟ್ಕೊಂತಲ್ಲ ಸರ್. ಮೆಕ್ಕೆಜೋಳ ಆಯ್ತು, ಚಜ್ಜಿ ಆಯ್ತು, ನೆವಣಿ ಆಯ್ತು, ಭತ್ತದುಲ್ಲ ಆಯ್ತು, ಎಲ್ಲ ನಾವು ನಮ್ಗೆ ಬೇಕಾದ್ದೆಲ್ಲ ಬೆಳ್ಕೊಂಡಿರ್ತಲ್ಲ ಸರ್, ಅದನ್ನ ಅದಕ್ಕೆ ಬಳಸ್ತಲ್ರಿ. ಅದನ್ನೆಲ್ಲ ಕೊಂಡು ತಂದ್ರ ಅಷ್ಟು ಉಳಲ್ಲ ಸರ್ ಅದ್ರ. ಓ, ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಕಷ್ಟ. ಹೈನುಗಾರಿಕೆ ಮಾಡೋಕ್ಕಾಗಲ್ಲ. ಮಾಡಕ್ ಭಾಳ ಲಾಸ್ನ ಕಾಣುತ್ತೆ ಸರ್ ಅದು. ನಾವು ಅದ್ರ ಜೊತೆಗೆ ಬೆಳೆದಿವಲ್ರಿ, ನಮ್ಮದೇ ಆರಾಮ ಎಸಿದ್ರೆ ಅಷ್ಟು ನಮಗೆ ಎಷ್ಟೋ 4 ರೂಪಾಯಿ ಕಾಣುತ್ತೆ ಸರ್. ಅದು ಬೇರೆ ಕಡ್ಲಿಂದ ನಾವು ಅದನ್ನ ಖರೀದಿ ಮಾಡ್ಕೊಂಬಂದು ಮಾಡ್ತೀವಂದ್ರೆ ಲಾಸ ಸರ್ ಅದು. ಈಗ ಗಂಗಾಪುರ ಹೈನುಗಾರಿಕೆ ಒಂದು ಮಿನಿಮಮ್ ರೇಟಲ್ಲಿ ನಿಮ್ಗೊಂದು ಆದಾಯ ಇದೆ, ಜೊತೆಗೆ ಏನೇನು ಬೆಳೀತಾ ಇದ್ರಿ ಅಲ್ಲಿ? ಮೆಕ್ಕೆಜೋಳ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಎಕರೆ ಪ್ರಮಾಣದಲ್ಲಿ ಬೆಳಿತೀರಿ? ಮೆಕ್ಕೆಜೋಳ ಒಂದು 3 ಎಕರೆ ಮಾಡ್ತೀವಿ ಸರ್. ಅಲ್ಲಿಂದ ಚಜ್ಜಿ, ನೆವಣಿ, ತೊಗರಿ ಬೆಳಿತೀವಿ ಸರ್, ಆರ್ಕ ಬೆಳಿತೀವಿ, ಭತ್ತ ಬೆಳ್ಕಂತೀವಿ ಸರ್. ನಮಗೆ ಉಣ್ಣಕ್ಕೆ ಏನೇನು ಬೇಕೋ ಎಲ್ಲ ಬೆಳ್ಕಂತೀವಿ ಸರ್. ಮಾರ್ಕೆಟ್ಗಾಗಿ ಬೆಳೆಯುವಂಥ ಬೆಳೆಗಳು? ಮಾರ್ಕೆಟ್ಗಾಗಿ ಬೆಳಿಬೇಕಂತ ಬೆಳೆ ಅಂದ್ರೆ ಸರ್ ಮೆಕ್ಕೆಜೋಳನ. ಮೆಕ್ಕೆಜೋಳ ಜಾಸ್ತಿ ಸರ್. ಅದು ಎಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ನಿಮಗೆ? ಅದು ಒಮ್ಮೆ ಲಾಸ್ನೂ ಆಗುತ್ತೆ, ಒಮ್ಮೆ ಲಾಭನೂ ಆಗುತ್ತೆ ಸರ್. ಅದು ಈಗ ಈ ವರ್ಷ ಮಳೆ ಇಲ್ಲ ನೋಡಿ ಸರ್, ಮಳೆ ಇಲ್ಲಕ್ರೆ ಈ ವರ್ಷ ಲಾಸ್ ಅನ್ಕೊಂಡ್ರೆ ಸರ್ ಅದು. 100 ತರ ತೊಂದರೆ ಐತೆ ಸರ್ ಅದು ಮೆಕ್ಕೆಜೋಳಕ್ಕೆ. ಈಗ ಇಷ್ಟು ಇಷ್ಟ ಐತಲ್ರಿ, ಆದ್ರೆ ತುಂಬಾನೇ ಹುಳ ಐತೆ ಸರ್ ಅದಕ್ಕೀಗ. ಹೌದಾ? ಸುಳಿ ಕಿತ್ಕೊಂಡು ನೋಡಿಬಿಟ್ರೆ ಹುಳನ ಐತೆ ಸರ್. ಮತ್ತೆ ಹೇಗೆ ಅದನ್ನು ಮತ್ತೆ ಅದಕ್ಕೆ ಸುಳಿಯಕ್ ಹಾಕೋದು ಔಷಧ ಸಿಗುತ್ತೆ ಸರ್. ಅಂತ ಮುಂದೆ ಪ್ರತಿಯೊಂದು ಗಿಡಕ್ಕೂ ಸುಳಿಯಕ್ ಹಾಕಿ ಬೆಳೆಸ್ಕೋಬೇಕು ಸರ್ ಅದು. ನಾವು ಅಷ್ಟೆಲ್ಲ ಪ್ರಯತ್ನ ಮಾಡೋಕ್ಕಾಗಲಿ ನೀವು ಈ ಮಳೆದೇ ಒಂದು ಸ್ವಲ್ಪ ಕೈ ತಿನ್ನೋದು ಸರ್, ಮತ್ತೆ ರೈತರಿಗೆ ಅದು ಲಾಸ ಸರ್. ಮಳೆ ಆಯಿತು, ನಾವು ಹಿಂದಷ್ಟು ಬೋರ್ವೆಲ್ ನೀರಿತ್ತು, ಅಷ್ಟು ಕಷ್ಟ ಮಾಡ್ಕೊಂಡು ಹೋದ್ ಅಂದ್ರೆ ಅದು ಲಾಭ ಸರ್. ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ಎಲ್ಲಿ ನಿಮಗೆ? ನಾವು ಕೊಪ್ಪಳ ಮಾಡ್ತೀವಿ ಸರ್. ದಲ್ಲಾಳಿಗಳಿಗೆ ಕೊಡ್ತಿರೋ ಅಥವಾ? ದಲ್ಲಾಳಿಗಳಿಗೆ ಕೊಡ್ತೀವಿ ಸರ್. ಏನು APMC ಹೋಗ್ತೀರ? APMC ಹೋಗಲ್ಲ ಸರ್. ದಲ್ಲಾಳಿಗಳಿಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ವ್ಯವಹಾರ ಮಾಡ್ಕೊಂಡಿರ್ತೀವಿ ಸರ್. ಏನಾರ ಬೀಜ ಗೊಬ್ಬರ ಇಸ್ಕೊಂಡಿರ್ತಲ್ರಿ, ಸಾಲ ಸೋಲ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಸರ್. ಅವ್ರಿಗೆ ಅದನ್ನ ಬೆಳೆ ಕೊಟ್ಟು ಬೆಳೆ ಕೊಡ್ತೀವಿ ಸರ್. ಅವರು ಮತ್ತೆ ತಮ್ಮ ತಾವು ಮುರ್ಕೊಂಡು ಮಾಡ್ತಾರೆ ಸರ್ ಬಿಲ್. ಗಂಗಾಪುರ, ಈಗ ಕೃಷಿಯಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಭದ್ರವಾಗಿದೆ ಅಂತ ಅನಿಸಿದೆಯಾ? ನಮ್ಗೆ ತೊಂದರೆ ಇಲ್ಲ, ಹಣಕಾಸಿನ ಯಾವ ಅಡಚಣೆಗಳಿಲ್ಲ, ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಅನಿಸಿದೆಯಾ? ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ ಸರ್ ಇದ್ರಾಗ. ಈ ಕೃಷಿಕರ ಒಳಗೆ ನೆಮ್ಮದಿಯಿಂದ ಜೀವನ ಮಾಡೋಕ್ಕಂದ್ರೆ ಅಷ್ಟು ಸಾಧ್ಯತೆಯೇ ಇಲ್ಲ ಸರ್ ಇದು. ಈ ಹವಾಮಾನ ಆಗಲಿ, ಮಳೆ ಹೋಗಲಿ, ಮಳೆ ಜಾಸ್ತಿನಾರ ಆಗ್ತಿರ್ಲಿ, ಏನಾದರೂ ಸಮಸ್ಯೆ ಲಾಸ್ ಆಗ್ತಿರ್ಲಿ, ಹೆಂಗಾದ್ರೂ ರೈತಿಗೆ ಬೆಳೆದಲ್ರಿ ಲಾಸ್. ಇದು ಜಾಸ್ತಿ ಆಯ್ತು ಕಟ್ ಆಫ್ ಒನ್ ಟೈಮ್ದಾಗ ಅಂದ್ರೆ ಅಲ್ಲೇ ಸಸಿ ಹೊಡೆದೋಗುತ್ತೆ ಸರ್. ನಾವು ಏನು ಮಾಡಿದ್ದು ಅದನ್ನ ಕುಟ್ರಿ ಹಾಕಿ ಅದನ್ನ ಚಾಟಿ ಮಾಡಿ ರಾಶಿ ಮಾಡ್ಕೊಳಕಾಗಲ್ಲ ಸರ್. ಏನೇ ಮಾಡಿದ್ರು ಒಂದಿಷ್ಟು ಆತಂಕಗಳು ಇದ್ದೇ ಇರ್ತವೆ. ಆತಂಕಗಳು ಗ್ಯಾರಂಟಿ ಸರ್, ಕುಂಟುತ್ತ ಸಾಗಿದೆ ಇದು ರೈತನ ಜೀವನ. ಈಗ ಕೃಷಿ ಜೊತೆಗೆ ಬೇರೆ ಏನಾದ್ರೂ ವ್ಯಾಪಾರ ವಹಿವಾಟು ಇದೆಯಾ ನಿಮ್ದು? ಏನಿಲ್ಲ ಸರ್. ಏನಿಲ್ಲ, ಏನೇನಿಲ್ಲ. ಹೈನು, ಹೈನು ಬಿಟ್ಟರೆ ಕೃಷಿ, ಮೇಕೆ ಸಾಕಾಣಿಕೆ ಇದೆ ಅಂತ ಹೇಳಿದ್ರಿ, ಈಗ ಬರೀ ಕಮ್ಮಿ ಇದೆ? ಎರಡೇ ಮಾಡ್ಕೊಂಡಿವಿ ಸರ್. ಎರಡು ಮಾಡ್ಕೊಂಡು ಮೊದಲೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದ್ದು ಸರ್. ಮೇಕೆ ಸಾಕಾಣಿಕೆ ಪರವಿಲ್ಲ ಸರ್ ಅದು. ಅದಕ್ಕೆ ಒಬ್ಬ ಮನುಷ್ಯ ಏಕ ತಿರ್ಗ್ಬೇಕಲ್ರಿ ಸರ್, ಮೇಯಿಸ್ಕೊಂತ ಮೇಯಿಸ್ಕೊಂತ ತಿರ್ಗ್ಬೇಕು. ಅದಕ್ಕೂ 108 ತೊಂದರೆ ಸರ್. ಅದು ರಾತ್ರಿ ಆತು, ಅದಕ್ಕೆ ರೋಗ ಈಗಿನ ಕಾಲಕ್ಕೆ ಸರ್ ಬಹಳ ಅದರಲ್ಲಿ ಪೈಪೋಟಿ ಐತೆ ಸರ್. ಹೌದಾ? ಅದನ್ನ ಮಾಡಿದ್ವಿ ಅಂದ್ರೆ ಮತ್ತೆ ಅದಕ್ಕೆ ಸರಿಯಾದ ಮೆಡಿಸಿನ್ ತಂದು ಡಾಕ್ಟರ್ನ ಕರೆಸಿ ಮಾಡ್ಬೇಕು. ಕೆಲಕ್ ಸಲ ವಾಟೆನ್ ದಟಾಗ ಕಲಾಸ್ರಿ ಮರ್ಯಾದೆ. ಅದರಲ್ಲಿ ಐತ್ರಿ ಸರ್ ಪೈಪೋಟಿ, ಅದರಲ್ಲಿ ಐತಿ. ಮೇಕೆ ಸಾಕಾಣಿಕೆ ಮೊದಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇತ್ತು, ಈಗಿಲ್ಲ, ಈಗಿಲ್ಲ, ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಕೃಷಿ ಒಂದನೇ ಕೃಷಿನೇ ಜಾಸ್ತಿ. ಕಮರ್ಷಿಯಲ್ ಕ್ರಾಪ್ ಮೆಕ್ಕೆಜೋಳ, ಮೆಕ್ಕೆಜೋಳ ತರಕಾರಿನೇ ಬೆಳ್ಕೊಂತೀವಿ ಸರ್. ತರಕಾರಿ ಬೆಳಿತೀರಿ? ತರಕಾರಿ ಬೆಳಿತೀರಿ. ನಿಮ್ಮ ಮನೆ ಪೂರ್ತಿಗನ ಅಥವಾ ನಿಮಗೆ ಮಾರಾಟ? ಮಾರ್ಕೆಟಿಂಗ್ ಅನ್ನು ಕಳಿಸ್ತೀನಿ ಸರ್. ಹೌದಾ, ಎಲ್ಲೆಲ್ಲಿ ಹೋಗ್ತದೆ ಮಾರ್ಕೆಟಿಂಗ್ ಸರ್? ನಮ್ದು ಇಲ್ಲಿದ್ದ ವದರ್ಸ ಈ ಟೈಮ್ನಲ್ಲಿ ಒಂದು ಎಕರೆ ಹೂಕೋಸು ಮಾಡಿದ್ವಿ ಸರ್. ಹೂಕೋಸು ಮಾಡಿದ್ವಿ? ಹೂಕೋಸು ಮಾಡಿದ್ರೆ ಎಕರೆಯಲ್ಲಿ ಬರೋಬ್ಬರಿ ಲಾಭ ಸರ್ ಅದು. ಅಂದ್ರೆ ನಮ್ದ ಪುಣ್ಯ ಅನ್ನೋದ್ ಲೆಕ್ಕರೆ ಅದು. ಮಾರ್ಕೆಟಿಂಗ್ ಅಲ್ಲಿ ಅದು ಮಾಲ್ ನಮ್ದು ಇರ್ಲಿಲ್ಲ ಅಂತ ಜಾಸ್ತಿ ಅಂದ್ರ 120 ರೂಪಾಯಿ 130 ರೂಪಾಯಿ ಪಿ ಸಿ ಮಾರ್ತದ ಸರ್. ಹೌದಾ? ಅದ್ ಯಾಕ ಬರ್ತಾ ಆಗ ಸರ್ ಈ ಸೀಸನ್ ಆಗ ಸರ್ 100 ರೂಪಾಯಿ ಮೇಲೆ ಮಾರ್ತ ಸರ್. ಈಗ ಹೂಕೋಸಿಗೆ 100 ಪಿ ಸಿ ಹೋದ್ವಿ ಅಂದ್ರ 10,000 ರೂಪಾಯಿ ಆಗತ್ ಸರ್. ಆಗ್ಬಿಡ್ತದ 10,000 ಹೋದ್ರೆ ಆದ್ರೆ 3,000 ಹೋದ್ ಸರ್, 7,000 ಅಂತೂ ಲಾಭ ಸರ್. ಈಗ ಬೆಲೆ ಜಾಸ್ತಿ ಇದೆ, ಈಗ ಜಾಸ್ತಿ ಸರ್. ಅದು ಭಾಗನ ಅತ್ತೆ ಮಳೆ ಗಿಳಿ ಬಂದು ಅಂಟಿಗೆಂತ ಸರ್ ಅಲ್ಲೇ ಲಾಸ್ ಆಗತ್ ಸರ್ ಅದು. ರೋಗ ಸರ ಅದು ಹಿಂಗೆ ಎಲ್ಲಿ ದಬ್ಬಾಕೆಂದಿರ್ತ ಸರ್. ಹೌದು, ದಬ್ಬಾಕೆಂಡ ಕೆಳಗ ತೂತ್ ಮಾಡ್ಕೊಳ್ತೀವಿ. ಈಗ ಹೂಕೋಸು ಎಷ್ಟು ಎಕರೆ ಪ್ರಮಾಣದಲ್ಲಿ ಬೆಳಿತಾ ಇದ್ರಿ? ಹೂಕೋಸು ಒಬ್ಬ ರೈತ ಏನಿಲ್ಲ ಅಂದ್ರೆ 2 ಎಕರೆ 3 ಎಕರೆ ಮಾಡ್ತಾರೆ. ಒಂದ್ ಎಕರೆ ಅದಕ್ಕೆ ಮಾರ್ಕೆಟ್ ಕೊಪ್ಪಳನೆ? ಕೊಪ್ಪಳ ಅಲ್ಲ ಸರ್, ಅದು ಗಂಗಾವತಿನೂ ಹೋಗುತ್ತೆ, ಕೊಪ್ಪಳನು ಹೋಗುತ್ತೆ, ಒಮ್ಮೆಮ್ಮೆ ಬಾಗಲಕೋಟೆತನೂ ಹೋಗಿದ್ವಿ ಸರ್. ಖರೀದಿದಾರ್ರಿ ನಿಮ್ಮಲ್ಲಿಗೆ ಬರ್ತಾರ? ಖರೀದಿದಾರ್ ನಮ್ಮಲ್ಲಿ ಬಂದು ಖರೀದಿ ಮಾಡ್ಕೊಂಡು ಅದಾರ ಸರ್. ಏನ್ ನೀವು ತಗೊಂಡೋಗ್ತೀರಾ? ಅವ್ರು ಖರೀದಿದಾರ್ ಬರ್ಲಿಲ್ಲ ಅಂದ್ರೆ ನಾವು ತಗೊಂಡೋಗ ಸರ್. ಅವ್ರು ಮಾರ್ಕೆಟ್ನಾಗ ಅದು ಇಲ್ದತ್ನ ಖರೀದಾರ್ ಸರ್ ಹೊಲಕ ಬರ್ತಾರ ಸರ್. ನಮ್ ಹೊಲಕ ಬಂದು ಡಿಮ್ಯಾಂಡ್ ಇದೆ ಅಂದ್ರೆ ನಮ್ಮ ಹೊಲಕ್ ಬಂದು ಉಳ್ಳಾಗಡ್ಡೆ ಆಯ್ಕೆ ಮಾಡಿ ಕಡಿತಾರ ಸರ್ ಅವ್ರು. ನಾವು ಚೀಲಕ್ ಹಾಕಿ ಅದನ್ನ ಇಲ್ಲಿ ಏನಿರುತ್ತ ಹಾಕಿ ಆ ರೇಟ್ ಇಲ್ಲೇ ಕೊಟ್ಟು ಹೋಗ್ತಾನೆ ಸರ್. ಮಾರ್ಕೆಟ್ ನಲ್ಲಿ ಜಾಸ್ತಿ ಇತ್ತಂದ್ರ ಬರಲ್ ಸರ್ ಅವರು, ನಾವೇ ಒಯ್ಬೇಕು ಸರ್ ಮಾರ್ಕೆಟ್ಗೆ. ಇದು ತೂಕದ ಲೆಕ್ಕನ ಪೀಸ್ ಲೆಕ್ಕನ? ಪೀಸ್ ಲೆಕ್ಕ ಸರ್, ತೂಕಿಲ್ರಿ ಸರ್. ಅಂದ್ರೆ ಪೀಸ್ ಒಂದ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವರೇಜ್ ಇರಲ್ವಾ? ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದಲ್ವಾ? ಹೆಚ್ಚು ಕಡಿಮೆ ಇರುತ್ತೆ ಸರ್. ದೊಡ್ಡದಿತ್ತು ಸರ ಒಂದ್ ಪೀಸ್ಗೆ 10 ಗಡ್ಡೆ ಹೋಗುತ್ತೆ ಸರ್. ಸಣ್ಣದಿತ್ತು ಅಂದ್ರೆ 12 ಗಡ್ಡೆ ಹೋಗುತ್ತೆ ಸರ್. ಅಲ್ಲ, ನಾನು ಹೇಳಿದ್ವಿ ಅಂದ್ರೆ ನೀವು ಪೀಸ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ ಸರ್. ಈಗ ಪೀಸ್ ಕೆಲವು ಚಿಕ್ಕು ಇರ್ತವೆ, ಕೆಲವು ದೊಡ್ಡವು ಇರ್ತವೆ, ಬೆಲೆ ಹೇಗ್ ನಿಗದಿ ಮಾಡ್ತಾರೆ ಅಂತ? ಬೆಲೆ ಸರ್ ಚಿಕ್ಕ ದೊಡ್ಡದ ಏನ್ ಸರ್ ಒಂದೇ ಸಮ ಪೀಸ್ ಇರ್ತ ಸರ್ ಅದು. ಹೌದಾ? ಒಂದು 100 ಪೀಸ್ ಹೋದ್ರು ಒಂದೇ ಸಮ ಕೋಸುಗಡ್ಡೆ ಪೀಸ್ ಸರ್. ಹಾಗೆ ಅದು ಒಂದೇ ಸಮನ 10-12 ಸಣ್ಣ ಸೈಜ್ ಇತ್ತಂದ್ರ 12 ಇಡ್ತೇವೆ ಸರ್. ದೊಡ್ಡದಿತ್ತಂದ್ರೆ 10 ಗಡ್ಡೆಗೆ ಒಂದ್ ಚೀಲ ಪ್ಯಾಕ್ ಸರ್. ಚೀಲಕ್ಕೆ? ಹ್ಞೂ ಸರ್, ಚೀಲ ಲೆಕ್ಕ ಹೋಗುತ್ತೆ. ಹೋಗುತ್ತೆ. ಅದರಲ್ಲಿ ಏನು 2 ಗಡ್ಡೆ ವ್ಯತ್ಯಾಸ ಆಗ್ಬೋದು? ಆಗ್ಬೋದು ಸರ್. ಸಣ್ಣದಿತ್ತು ಗಡ್ಡೆ ಅಂದ್ರೆ 12 ತಗೊಳ್ತಾರೆ. 12 ತಗೊಳ್ತದೆ. ದೊಡ್ಡದಿತ್ತಂದ್ರೆ 10 ಸರ್. ಚೀಲಕ್ಕೆ ಎಷ್ಟು ರೇಟ್ ಇದೆ? ಚೀಲಕ್ಕೆ 7 ರೂಪಾಯಿ ಸರ್, ಒಂದು ಖಾಲಿ 7 ರೂಪಾಯಿ ಸರ್. ಅಲ್ಲ, ಈ ತುಂಬಿದ ಚೀಲಕ್ಕೆ? ತುಂಬಿದ ಚೀಲಕ 120 ರಿಂದ 130 ಮಾರ್ಕೆಟಿಂಗ್ ಐತೆ ಸರ್. ಮಾರ್ಕೆಟಿಂಗ್ ಇದೆ ಐತೆ ಸರ್. ಸೊ ಕೆಲವರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಕೆಲವು ಸಲ ನೀವು ಅಲ್ಲಿ ನಾವು ಹೋಗ್ಬೇಕಾಗುತ್ತೆ ಸರ್. ಈಗ ನೀವು ಈ ಹೂಕೋಸನ್ನ ಮತ್ತೆ ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ ಸರ್. ಈಗ ತೆಗೆದ್ವಿ ಸರ್, ಇದು ಕ್ರಾಪ್ ಹೋಗೋದ್ರಾಗ ಮತ್ತೊಂದು ಸೈಡ್ ಹಚ್ಚಿರ್ತೀವಿ ಸರ್. ಇಂದ ಈಗ ಹೂಕೋಸ್ ಬೆಳೆಯೋದಕ್ಕೆ ನೀರಿನ ಪ್ರಮಾಣ ನೀರು ಜಾಸ್ತಿ ಬೇಕಾ ಸರ್? ಬೇಕಾ? ಬೇಕು ಸರ್, ನೀರು ಜಾಸ್ತಿ ಬೇಕು ಸರ್. ನೀರು ಹೆಂಗ್ ಹೆಂಗ್ ಇರುತ್ತೆ ಸರ್ ಹಂಗಂಗ ಹೂಕೋಸ್ ಬೆಳಿಬೋದು ಸರ್. ಅಂದ್ರೆ ಹೂಕೋಸ್ ಕೃಷಿ ಮಾಡೋರಿಗೆ ಏನಾದ್ರೂ ನೀರಿನ ಮೂಲ ಇರ್ಲೇಬೇಕು. ನೀರಿನ ಮೂಲ ಇರ್ಲಿಕ್ಕೆ ಆಗಲ್ಲ ಸರ್. ಅದು ಕೊಳವೆ ಬಾವಿ ಆಗಿರ್ಬೋದು, ಮಟ್ಟ ನೀರು ಡ್ರಿಪ್ ಮುಖಾಂತರ ಕೊಟ್ಟರು ನೀರು ಇರ್ಬೇಕು ಸರ್ ಅದಕ್ಕೆ. ನೀರಿಲ್ದಿದ್ರೆ ಕಷ್ಟ, ನೀರಿಲ್ಲ ಆಗಲ್ಲ ಸರ್ ಅದು. ಇದ್ರ ಜೊತೆಗೆ ಮತ್ತೆ ಯಾವ ತರಕಾರಿ ನಿಮ್ಗೆ ಲಾಭಾಂಶ ಹೆಚ್ಚು ಕೊಟ್ಟಿದೆ? ಲಾಭಾಂಶ ಹೆಚ್ಚು ಅಂದ್ರೆ ಟಮಾಟಿ ಕೊಟ್ಟ ಸರ್. ಈ ಬಾರಿ ಇತ್ತ ನಿಮ್ದು ಟಮಾಟಿ? ಈ ಬಾರಿ ಇಲ್ಲ ಸರ್, ಈ ಸೀಸನ್ ಆಗಿಲ್ಲ ಸರ್. ಈ ಸಲ ತುಂಬಾ ಬೆಲೆ ಇತ್ತು ಅಂತ ಹೇಳಿದ್ರೆ? ತುಂಬಾ ಬೆಲೆ ಇತ್ತು ಸರ್, ಆದ್ರೆ ನಮ್ದಿಲ್ಲ ಸರ್. ಇಲ್ಲಿ ಏನೈತಲ್ರ ನಮ್ ಚಲಕುಕ್ಕಿ ಭಾಗದ ಸರ್ ಟಮಾಟಿ ಈ ಸೀಸನ್ ಬೆಳೆಯಲ್ಲ ಸರ್. ಯಾವಾಗ ಬೆಳೆದ ಮಾರನಾಮಿ ದೀಪಾವಳಿ ಸರ್ ಆ ಸೀಸನ್ ಎಲ್ಲಿ ಹಾಕಿದ್ರು ಬೆಳಿತೈತೆ ಸರ್. ಈ ಈ ಸೀಸನ್ ರೇಟ್ ಬಂದತ್ತಲ್ರಿ ನಮ್ ಭಾಗದಾಗ ಬೆಳೆಯದ ಕಡಿಮೆ ಸರ್. ಈಗ ಗಂಗಪ್ಪ, ನೀವು ಕೃಷಿಕರು, ಮಣ್ಣಿನ ಬಗ್ಗೆ ನಿಮ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಬೇಕೇ ಬೇಕು. ಇದು ಗುಣಮಟ್ಟ ಹೇಗಿದೆ, ಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತಾರೆ. ಮಣ್ಣು ಪರೀಕ್ಷೆಗೆ ಮುಂದಾಗಿದ್ರ? ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಸರ್. ಯಾವಾಗ ಮಾಡಿಸಿದ್ರಿ? ಈಗ ಮಾಡಿಸಿದ್ವಿ ಸರ್. ಏನು ರಿಸಲ್ಟ್ ಕೊಟ್ರು ನಿಮ್ಗೆ? ರಿಸಲ್ಟ್ ನಮ್ ಕಡೆ ರಿಸಲ್ಟ್ ಅನ್ನು ಅನುಸರಿಸ್ತಾ ಇದೀರಾ? ರಿಸಲ್ಟ್ ಅನುಸರಿಸಕ್ ಆಗಲ್ಲ ಸರ್ ನಮ್ಗೆ. ಯಾಕೆ? ಏನು ಅವ್ರು ಏನು ಈಗ ಅವರು ದೊಡ್ಡ ಕ್ರಾಪಿನ ಲೆಕ್ಕ ಕೊಟ್ಬಿಟ್ರ ಸರ್ ರಿಸಲ್ಟ್. ಇದನ್ನ ಬೆಳಿಬಹುದಿಲ್ಲ ನಮ್ಗೆ, ಅದನ್ನ ಮಾಡಕ್ ಆಗಲ್ಲ ಸರ್. ಅವ್ರು ಹೇಳಿದನ್ನ ಬೆಳಿಬೇಕಾಗ್ತದೆ. ಅವ್ರು ಈ ಮಣ್ಣು ಪರೀಕ್ಷೆದ ಪ್ರಕಾರ ಬೆಳೆಯಕ್ ಆಗಲ್ಲ ಸರ್ ನಮ್ಗೆ. ಅವ್ರು ಕೊಟ್ಟಾರ ಕಾರ್ಡ್ ಸರ್ ಮಣ್ಣು ಪರೀಕ್ಷೆ ಮಾಡಿದ್ವಿ. ಯಾವ ಬೆಳೆಗೆ ಅವರು ಸಿಫಾರ್ಸ್ ಮಾಡಿದ್ರು? ಅವರು ನೆಲ್ಲಿ ಬೆಳಿಬಹುದು, ಕಾಡ್ ನೆಲ್ಲಿ, ತೆಂಗು ಬೆಳಿ, ನಿಂಬು ಬೆಳಿಬಹುದು, ಮಾವು ಬೆಳಿಬಹುದು ಅಂತ ಇಂಥವ್ ಕೊಟ್ರ ಸರ್. ನಮ್ಮ ಇದೇನೇ ಇದ್ರದಿಲ್ಲ ಸರ್ ಅದಕ್ಕೆ. ನಮ್ಮ ಕೃಷಿಕರಿಗೋಸ್ಕರ ಇದನ್ನೇ ಬೆಳಿಬೋದು ನೀವು ಅಂತ ಏನಿಲ್ಲ ಸರ್ ಅದ್ರಾಗ. ದೊಡ್ಡದು ಯಾವ್ದಾರ ಇದನ್ನ ಮಾಡ್ಕೊಂಡ್ರು ತೋಟಗಾರಿಕೆ ಒಳಗ ಮಾಡ್ಬೋದಂತ ಅವರು ಕೊಟ್ಟರು, ರಿಜಲ್ಟ್ ಕೊಟ್ಟರು ಸರ್. ಸರಿ, ಸರ್ಕಾರದಿಂದ ಯಾವ ಯಾವ ಅನುದಾನಗಳನ್ನ ಬಳಕೆ ಮಾಡ್ಕೊಳ್ತಿದ್ರಿ, ತಗೊಂಡಿದ್ರ ಸರ್? ಸರ್ಕಾರದಿಂದ ಅನುದಾನಗಳು ಅಂದ್ರೆ ಡ್ರಿಪ್ ಕೊಟ್ಟಾರ ಸರ್, ಹನಿ ನೀರಾವರಿಗೆ ಪಿಂಕ್ಲರ್ ಸೆಟ್ ಕೊಟ್ಟಾರ ಸರ್, ಮತ್ತೆ ಬರ್ತಕ್ಕಂಥ ಅನುದಾನಗಳು ಬಳಕೆ ಮಾಡ್ಕೊಳ್ತೀವಿ, ಮಾಡ್ಕೊಂಡಿವಿ ಸರ್. ಸ್ವಲ್ಪ ಆರ್ಥಿಕ ಹೊರೆ ಕಡಿಮೆ ಆಗ್ತದೆ. ಏನು ಅನುದಾನಗಳು ಅದಾವ ಸರ್ ಅಷ್ಟು ತಗೊಂಡಿವಿ ಸರ್. ಪ್ರಧಾನ ಮಂತ್ರಿ ಅವರು ಕಿಸಾನ್ ಸನ್ಮಾನ್ ಅದನ್ನು ತಗೊಂಡಿವಿ ಸರ್. ಅದನ್ನು ತಗೊಂಡಿವಿ ಸರ್. ನಿಮ್ಗೆ ಅದರಿಂದ ಏನು ಅನುಕೂಲ ಆಯ್ತು? ನಾವು 4,000-5,000 ಮೆಕ್ಕೆಜೋಳಕ್ಕೆ ಈರುಳ್ಳಿಗೆ ಕಟ್ಟಿದ್ವಿ ಅನ್ನೋದಲ್ರಿ, 25,000-30,000 ಬಂದದ ಸರ್. ಅದು ಅನುಕೂಲ ಅಲ್ರಿ ಸರ್, ನಮ್ ಲಾಸ್ ಆದ್ರೂ ಅದು ತುಂಬಿಕೊಂಡತ್ತ ಸರ್. ಈಗ ಒಂದು ನಿಮ್ಮ ಭಾಗ ಮಳೆ ಪ್ರದೇಶ ಅಲ್ಲ, ಆಕ್ಚುಲಿ ಕಡಿಮೆ ಆಗ್ತದೆ. ಕಡಿಮೆ ಸರ್. ಕೃಷಿ ಹೊಂಡ ಮಾಡ್ಕೊಳ್ಳೋದು, ಬದುಗಳನ್ನು ಮಾಡ್ಕೊಳ್ಳೋದು ಇವೆಲ್ಲ ಮಾಡಿದ್ರೆ? ಮಾಡಿದ್ವಿ ಸರ್. ಕೃಷಿ ಹೊಂಡಗಳಿದೆ? ಕೃಷಿ ಹೊಂಡಗಳಿದೆ ಸರ್. ಆ ಗೌರ್ಮೆಂಟ್ನವ್ರು ಬಂದು ಸರ ಒಡ್ಡನೂ ಹಾಕ್ಯಾರ ಸರ್. ಹಾಕ್ಯಾರ ಸರ್. ಅದರಿಂದ ನಿಮ್ಗೆ ಏನು ಉಪಯೋಗ ಆಗಿದೆಯಾ? ಉಪಯೋಗ ಆಗ್ಯಾವ ಸರ್. ಯಾಕಂದ್ರೆ ಅದು ನೀರು ನಿಂದ್ರಿಸ್ತದ್ರ ಹಳೆದಿಲ್ಲ ಬೋರ್ವೆಲ್ ನಮ್ಗೆ. ಈಗ ಕೊಳವೆ ಬಾವಿ ನೀರು ಅಂತರ ಜಾಸ್ತಿ ಆಗುತ್ತೆ ಸರ್. ಗೌರ್ಮೆಂಟ್ ಅನುದಾನಗಳು ಮಾಡ್ಯಾರ ಸರ್. ಒಟ್ಟು ಕೃಷಿ ಹೊಂಡದಿಂದ ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಸರ್. ಗಂಗಾಪುರ ಹೇಳಿ, ಒಬ್ಬ ಕೃಷಿಕರಾಗಿ ನಾವು ಕನಿಷ್ಠ ಒಂದಿಷ್ಟು ಹಣಕಾಸಿನ ಹೊರೆ ಇಲ್ಲದೆ ಕೊರತೆ ಇಲ್ಲದೆ ಜೀವನ ಮಾಡ್ತಾ ಇದ್ವಿ, ಮಾಡಬಹುದು ಅಂತ ಅನಿಸಿದೆಯಾ? ಮಾಡ್ಬೋದು ಸರ್. ಅದು ಅವಾಗುಣದ ಮೇಲೆ ಸರ್. ಒಂದು ವರ್ಷ ಆಗು ಆಗ್ಬೋದು, ಒಂದು ವರ್ಷ ಈಗೂ ಆಗ್ಬೋದು ಸರ್. ಹೋದ ವರ್ಷ ಸರಿಯಾದ ರೀತಿಯಿಂದ ಇದೆ ನಮ್ಮ ಭಾಗದಲ್ಲಿ ಮಳೆ ಆಗಿತ್ತು ಸರ್, ಎಲ್ಲ ಕ್ರಾಪ್ ಸರಿಗೆ ಬಂತು ಸರ್, ಅದು ಲಾಭದಾಗಿರುತ್ತೆ. ಈ ವರ್ಷ ಈ ಭೂಮಿ ಏನು ಉಳ್ಳೆ ಮಾಡಿವಲ್ಲ ಸರ್, ಟ್ಯಾಕ್ಟ್ರಿ ಹೊಡೆದು ನೇಗಿಲು ಹೊಡೆದು ಅದನ್ನು ರೂಟರೇಟ್ ಹೊಡೆದು ಆ ಖರ್ಚಿಗೆ ಆಗಲ್ಲ ಸರ್. ಮತ್ತೆ ಈಗ ಮಳೆ ಒಂದು ಹೋಗಿಬಿಟ್ಟು ಸರ್, ನೀರಾಗಲ್ಲ ಸರ್. ಅಷ್ಟಕ್ಕೆ ಅಷ್ಟು ಭೂಮಿಗೆ ಸರಿಗೆ ನೀರಾಗಲ್ಲ ಸರ್. ಈಗ ಅದು ಈ ವರ್ಷದ ವರೆ ಅಲ್ರಿ, ಹೋದ ವರ್ಷ ಸಾಲ ಇಲ್ದಾಗಿ ಬಂದ್ರೆ ಈ ವರ್ಷ ಮತ್ತೆ ಸಾಲಗಾರ ಸರ್. ಇದು ಏರುಪೇರು ಏರುಪೇರು ಜೀವನ ಸರ್, ಜೀವನ ಇದು. ಇನ್ನೊಂದೇನು ನಮ್ದೇನು ಸರ, ನಾವು ನಮ್ಮದು ಬೆಳ್ಕೊಂಡು, ನಾವು ಕೃಷಿಕರು ನಮಗೆ ಬೇಕಾದಷ್ಟು ಬೆಳ್ಕೊಂಡು ಉಂಡು ಉಳಿದದ್ದು ಆಹಾರ ಭದ್ರತೆ ಇದೆ, ಆಹಾರ ಕೊರತೆ ಇಲ್ಲ, ಆಹಾರ ಕೊರತೆ ಇಲ್ಲ ಸರ್. ಹೆಚ್ಚಿಗೆ ಏನು ನಮಗೆ ಬೇಕಾಗುತ್ತೆ, ಈರುಳ್ಳಿ ಬೇಕಾ, ಟೊಮೊಟೊ ಬೇಕಾ, ತುಪ್ಪುರಿ ಬೇಕಾ, ನಾವು ಬೆಳಕಂತವಲ್ರಿ ಸರ. ಈಗ ಕೃಷಿಯಲ್ಲಿ ಸಾವಯವ ಪದಾರ್ಥಗಳ ಬಳಕೆ ಇತ್ತೀಚೆಗೆ ರೈತರು ಈ ಬಗ್ಗೆ ಹೆಚ್ಚು ಒಲವು ತೋರಿಸ್ತಿದ್ದಾರೆ, ನಿಮ್ಮ ಬಗ್ಗೆ ಹೇಳಿ ಸರ್. ನಾವು ಅದ್ರ ಬಗ್ಗೆ ಐತೆ ಸರ್, ಅನುಭವ ಐತೆ ಸರ್. ಹೊರಗಡೆ ಹೋಗಿ ನೋಡಿ ಸರ್, ನಾವು ಮಾಡಿಲ್ಲ ಸರ್. ಸಾವಯವಕ್ಕನ್ನ ಈಗ ಲೇಟ್ ಸರ್. ಅದು ಇವತ್ತು ಸಾವಯವ ನಾವು ಗೊಬ್ಬರ ಬಳಕೆ ಮಾಡಬೇಕಾದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಬೆಳೆಸಿನೂ ಮತ್ತು ಸಾವಯವನ ಮಾಡ್ಬೇಕಾಗ್ತದೆ ಸರ್. ಅದು ಅದಕ್ಕೆ ನಾವು ಈಗ ಕ್ರಿಮಿನಾಶಕ ಬಳಸಲಿಲ್ಲ ಅಂದ್ರೆ ಆಗೋದಿಲ್ಲ ಸರ್. ಹಂಗ ಆ ಮಟ್ಟಕ್ಕೆ ಆಗ್ಬಿಟ್ಟವ ಸರ್ ಬೆಳೆ. ಈಗ ಬೆಳೆಗಳು ಸಾವಯವದಾಗ ಬೆಳಿಬೇಕಂದ್ರೆ ಅದು ಈಗ ಮಾಡಕತ್ತಿದ್ವಿ ನಾವು ಅಂದ್ರೆ ಇನ್ನ 3 ವರ್ಷ ಬೇಕು ನಾವು ಆ ಮಟ್ಟಕ್ಕೆ ಇಂಪ್ರೂವ್ ಆಗ್ಬೇಕಂದ್ರೆ ಒಂದು ಪ್ರಯೋಗಕ್ಕೆ ಮುಂದಾಗಿದ್ರ? ಒಂದು ಪ್ರಯೋಗಕ್ಕೆ ಮುಂದಾಗಲ್ಲ ಸರ್. ಬ್ಯಾಲೆನ್ಸ್ ಮಾಡ್ಬೇಕು ಈಗ. ಬ್ಯಾಲೆನ್ಸ್ ಮಾಡಕ್ ಆಗಲ್ರಿ ಸರ್. ಯಾಕಂದ್ರೆ ನಾವು ಅದನ್ನ ಮಾಡಿ ಮೇಂಟೈನ್ ಮಾಡೋದು ಆಗೋದಲ್ಲ ಸರ್. ಅಲ್ಲ, ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಈಗ. ಈ ಕಡೆ ಕೃಷಿ ನೋಡಿಕೊಂಡು ಅದರಿಂದ ಈಗ ನಾವು ಇದನ್ನ ಸಾವಯವ ಬೆಳೆಸಕ್ ಹೋದ್ರು ಸರ್, ಮತ್ತೆ ಅದನ್ನ ನಾವು ರಾಸಾಯನಿಕ ಯಾಕೆ ಬೆಳೆಸ್ಬೇಕು ಸರ್? ಅದನ್ನ ಸಾವಯವದಾಗ ಹೋಗ್ಬೇಕು ಸರ್. ಅದೇ, ಅದು ಹಾಗೆ ಹೋಗ್ಲಿಕ್ಕೂ ಸಾಧ್ಯತೆ ಇದೆ. ಸಾಧ್ಯತೆ ಇದೆ ಸರ್. ಈ ಕಡೆ ಯೋಚನೆ ಮಾಡ್ರಿ ಅಂತ ಕೆಲವರೆಲ್ಲ ತಜ್ಞರು ಹೇಳ್ತಾ ಇದಾರಲ್ಲ. ಯೋಚನೆ ಮಾಡ್ರೆ ಸಾಕಷ್ಟು ಹೇಳ್ತಾರ ಸರ್. ನಾವು 4 ಕಡೆ ಹೋಗಿವಿ ಸರ್. ಈಗ ಅದರಿಂದ ನಾವು ಓದಿ ಬಂದ್ರಿ ಸರ್. ಅದು ಈ ವರ್ಷ ಮಾಡಿದ್ವಲ್ರಿ ಸರ್, 1 ಎಕರೆಗೆ ಮಾಡಿವಲ್ರಿ ಸಾವಯವನ. ಅದು ಈ ವರ್ಷ ಕೆಲಸ ಮಾಡಲ್ಲ ಸರ್ ನನಗೆ. ಮತ್ತೆ ಮುಂದೆ ಕ್ರಾಪ್ ಅದೇ ಮಾಡ್ಕೊಂತ ಸ್ವಲ್ಪ ಸಮಯ ಇಡುತ್ತದೆ, ಸಮಯ ತಗೋತ ಸರ್. ಈಗ ಒಬ್ಬ ಕೃಷಿಕನಿಗೆ ತಿಳುವಳಿಕೆ ಬೇಕು, ಬೇರೆ ಬೇರೆ ರೀತಿಯ ಸ್ವಲ್ಪ ತರಬೇತಿಗಳು ಬೇಕು, ಇನ್ನೆಲ್ಲೋ ಕ್ಷೇತ್ರಕ್ಕೆ ಹೋಗಿ ಭೇಟಿ ಮಾಡಬೇಕು, ಇದು ಎಲ್ಲ ಮಾಡ್ತಾ ಇದ್ರ ಸರ್? ಪ್ರತಿಯೊಂದು ಕ್ಷೇತ್ರದಕ್ಕೆ ಹೋಗಿ ನೋಡಿ ವಿಸಿಟ್ ಆಗಿದ್ವಿ ಸರ್. ಯಾವ್ಯಾವ ಬೆಳೆಗಳ ಬಗ್ಗೆ ವಿಸಿಟ್ ಮಾಡಿದ್ರಿ? ಈ ಕೃಷಿ ಇಲಾಖೆ ಒಳಗೆ ಏನ್ ಬೆಳಿತಾರೆ ಸರ್, ಎಲ್ಲ ಕಡೆ ನಾವು ನಮ್ಮ ರೈತರ ಟೀಮ್ ಹೋಗಿ ಬೆಳೆದಿವೆಲ್ಲ ನೋಡ್ತೀವಿ ಸರ್. ಪ್ರತಿಯೊಂದು ಹುಲ್ಲು ಬೀಜದಿಂದ ಯಾವುದೇ ಕಾರ್ಯಕ್ರಮ ಇದ್ರು ಹೋಗಿ ಎಲ್ಲ ನೋಡ್ಕೊಂಬಂದಿವಿ ಸರ್. ಪ್ರತಿಯೊಂದು ಮಾಹಿತಿ ಅದಾವ ಸರ್. ಮಾಡೋಕ್ಕಾಗಲ್ಲ ಸರ್, ಬಟ್ ಸಾವಯವದೊಳಗೆ ನಮಗೀಗ ಆ ಲೆಕ್ಕಕ್ಕೆ ಹೋದ್ರೆ ಆಗಲ್ಲ ಸರ್ ಅದಕ್ಕೆ. ಒಳ್ಳೆಯದು ಗಂಗಪ್ಪರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಬಗ್ಗೆ ಶ್ರೀ ಗಂಗಪ್ಪ ಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿ ಇರುವಂತಹ ಕೃಷಿ ಗೀತೆಗಳನ್ನು.

ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜಿ ಹಾಕಬೇಕು ಸರಿಯಾದ ಇಳುವರಿಗೆ ಉತ್ತಮ ತಳಿಬೇಕು. ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು, ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು. ಬರಿದಾಗಲಿದೆ ಪೆಟ್ರೋಲು, ಮುನ್ನ ಯೋಚಿಸದೆ ಬಳಸಿ ಬರಿದಾಗಲಿದೆ ಪೆಟ್ರೋಲು. ನಡೆದಿತು ಹೇಗೆ ಜಗದ ಬಾಳು, ನಡೆದಿತು ಹೇಗೆ ಜಗದ ಬಾಳು. ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು. ಊಹಿಸಲಾಗದುವಾಗ ಜಗದ ಬಾಳು,